ಅಲ್ಲಿ ನನಗೆ ಯಾಕೆ ಹೊರಗಡೆ ಇಷ್ಟ ಆಗಲಿಲ್ಲ. ಅದಾದ್ಮೇಲೆ ಅಗ್ರಿಕಲ್ಚರ್ಗೆ ಬಂದೆ ನಾನು. ನಮ್ಮ ಅಪ್ಪ ಮಾಡ್ತಿದ್ದು ರೇಷ್ಮೆ ಮಾಡ್ತಿದ್ರು, ಅವಾಗ ಸಣ್ಣದಾಗಿತ್ತು, ಚಿಕ್ಕದಾಗಿ ಮಾಡ್ತಿದ್ರು. ನಾನು ಅದನ್ನು ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕು, ಇದರಲ್ಲಿ ಯಾಕೆ ನನಗೆ ಇನ್ಕಮ್ ಬರುತ್ತಲ್ಲ, ಯಾಕೆ ಮಾಡಬಾರ್ದು ಅಂತ ಅನಿಸ್ತು, ಅದನ್ನು ಸ್ಟಾರ್ಟ್ ಮಾಡಿದ್ವಿ. ಸಾಮಾನ್ಯವಾಗಿ ಇತ್ತೀಚಿನ ಯುವಜನರು ಏನಿದ್ದಾರೆ, ಕೃಷಿಗೆ ಬರುವಂಥದ್ದು ಕಡಿಮೆ. ಅಂಥದ್ರಲ್ಲಿ ಕೃಷಿಗೆ ಹೋಗಬಹುದು, ಹೋಗಿ ಅಲ್ಲಿ ಬದುಕಬಹುದು ಅನ್ನುವಂಥ ಆತ್ಮವಿಶ್ವಾಸ ನಿಮ್ಗೆ ಹೇಗೆ ಬಂತು? ಸರ್, ಎಲ್ಲರಿಗೂ ಅವ್ರದೇ ಆದ ಆತ್ಮವಿಶ್ವಾಸ ಇರಬೇಕು, ಹಂಗೆ ಇದ್ದಾಗಲೇ ಕೃಷಿ ಮಾಡೋಕ್ಕೆ ಸಾಧ್ಯ. ಈಗ ನನಗೂ ನನ್ನ ಅಪ್ಪ ಹೇಳ್ತಿದ್ರು ಸ್ಟಾರ್ಟಿಂಗಲ್ಲಿ, ಇನ್ನು ಏನು ಕೃಷಿ ಮಾಡೋಕ್ಕೆ ಬಂದಾಗ ನೀನು ಒಂದು 15 ಸಲ ಸಂಬಳ ತಗೊಂತಿದ್ದೆ, ನಿನಗೆ ಯಾವ ರೀತಿ ಮಾಡ್ತಿದ್ದೆ ಅನ್ನೋದೊಂದು ಹೇಳಿದರು. ಅವಾಗಲೂ ನಾನು ಚಾಲೆಂಜ್ ತಗೊಂಡೆ, ಯಾಕೆ ಕೃಷಿಲಿ ಮಾಡಿ ನಾನು ಎಲ್ಲರೂ ಸ್ಯಾಲ್ರಿ ತಗೊಳತ್ತರ ನಾನು ಸ್ಯಾಲ್ರಿ ತಗೋಬಾರ್ದು ಅನ್ನಿಸ್ತು. ಅವಾಗಿಂದ ನಾನು 2006 ರೇಷ್ಮೆನೇ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಬೇರೆ ಬೇರೆ ಬೆಳೆಗಳನ್ನೂ ಮಾಡಬೇಕು ಅಂತಲೂ ನನಗೆ ಅನ್ನಿಸ್ತು, ಮಾಡ್ಕೊತಾ ಬಂದಿದ್ದೀನಿ. ಎಷ್ಟು ಎಕರೆ ಜಮೀನು ಇದೆ ಒಟ್ಟಿಗೆ? ಸರ್, ನಮ್ಗೆ ಒಟ್ಟಿಗೆ 7 ಎಕರೆ 30 ಗುಂಟೆ ಇದೆ. 7 ಎಕರೆ 30 ಗುಂಟೆಯಲ್ಲಿ ಏನೇನು ಬೆಳ್ಕೊಂಡಿದ್ದೀರಿ? ಫಸ್ಟ್ ಮಾಡಿದ್ದೆ ರೇಷ್ಮೆ, ರೇಷ್ಮೆನೇ ಹೆಚ್ಚು ಕಮ್ಮಿ 5 ಎಕರೆಗೆ ಫುಲ್ ಒಂದೇ ಸಲ ರೇಷ್ಮೆ ಮಾಡಿದಾಗ ನಮ್ಮಪ್ಪ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯನಾ ಅಂತ ಹೇಳಿದರು. ನಾನು ಮಾಡಿದೆ, ತೋರಿಸ್ದೆ. ಸ್ಟಾರ್ಟಿಂಗಲ್ಲಿ M5 ಇತ್ತು, ಬಯೋಲ್ಟನ್ ಮಾಡ್ತಿದ್ವಿ. ಬಯೋಲ್ಟನ್ ಆದಮೇಲೆ ಇವಾಗ 2006-07 V1 ಬಂದಿದ್ದು. 5 ಎಕರೆಗೂ ನಾವು V1 ನಾಟಿ ಮಾಡಿಸ್ತು. ಒಂದೂವರೆ ತಿಂಗಳಿಗೆ ಒಂದೊಂದು ಬ್ಯಾಚು, ಅಂದರೆ ಒಂದೊಂದು ಬ್ಯಾಚ್ ಆದಮೇಲೆ ಒಂದೊಂದು ಬ್ಯಾಚ್ ಹತ್ರ 3 ಬ್ಯಾಚ್ ಮಾಡ್ತಿದ್ವಿ. 3 ಬ್ಯಾಚನ್ನು ಮಾಡ್ಕೊಂತ ಬರ್ತಿದ್ವಿ. ಅಡಿಕೆಯನ್ನು ಕೂಡ ಹಾಕೊಂಡಿದ್ದಾರೆ, ಎಷ್ಟು ಪ್ರದೇಶಕ್ಕೆ ಅಡಿಕೆ ಹಾಕೊಂಡಿದ್ದೀರಿ? ಅಡಿಕೆ ಒಂದು 4 ಎಕರೆಗೆ ಇದೆ. ರೇಷ್ಮೆ ಮಧ್ಯದಲ್ಲಿ ಫಸ್ಟ್ ಅಡಿಕೆ ಹಾಕಿದ್ವಿ, ಆಮೇಲೆ ಉಳಿದ ಜಮೀನುಗಳಿಗೆಲ್ಲ 9 ಅಡಿ ಸಾಲುಗಳಲ್ಲಿ ಮಧ್ಯದಲ್ಲಿ 3-3 ಅಡಿಗೆ ರೇಷ್ಮೆನ ಈ ಅಡಿಕೆ ಮಧ್ಯದಲ್ಲೇ ಬೆಳ್ಕೊಂತ ಬಂದ್ವಿ. ಆತ ಮಾಡ್ಕೊಂತ 4 ವರ್ಷ ನಾವು ರೇಷ್ಮೆನ ಆರಾಮಾಗಿ ಮಾಡ್ಕೊಬೋದು. ಆಮೇಲೆ ಬೆಳೆಯಕ್ಕಾಗಲ್ಲ, ಆಮೇಲೆ ಅಡಿಕೆ ದೊಡ್ಡದಾಗ್ತಾ ಹೋಗ್ತದೆ. ಸೊ ಅಡಿಕೆಗೂ ನಾವು ಎರಡಕ್ಕೂ ಒಂದೇ ಕೆಲಸದಲ್ಲಿ ಎರಡನ್ನು ಬೆಳೀತಾ ಹೋಗ್ಬೋದು. ಈಗ ರೇಷ್ಮೆನೆ ನಿಮ್ದು ಬಹಳ ಲಾಭದಾಯಕವಾಗಿ ಇತ್ತು, ಆದ್ರೂ ಕೂಡ ಅಡಿಕೆ ಬೆಳಿಬೇಕು ಅಂತ ಹೇಳಿ ಯಾಕೆ ಅನಿಸ್ತು ನಿಮ್ಗೆ? ಈಗ ನಾವು 2 ವರ್ಷ ಅಂತ ರೇಷ್ಮೆ ಮಾಡಕ್ಕಾಗ್ತಿರುತ್ತೆ. ಈಗ ಒಂದು ಗಾಡಿ ತಗೊಂಡು 2 ವರ್ಷ ಓಡಿಸ್ತೀವಿ, ಆ ತರ ನಮ್ಗೂ ವಯಸ್ಸಾಗ್ತಾ ಹೋಗ್ತದೆ. ಆವಾಗಲ್ಲ, ನಮಗೊಂದು ಫಂಕ್ಷನ್ ಬೇಕಲ್ಲ, ಆ ಉದ್ದೇಶಕ್ಕೋಸ್ಕರ ನಾವು ಯಾವ್ದಾರು ಒಂದು ಲಾಂಗ್ ಟೈಮ್ ಕ್ರಾಪ್ ಬೇಕಂತೇಳಿ ಅಡಿಕೆನ ಆಯ್ಕೆ ಮಾಡ್ಕೊಂಡು ಮಾಡ್ತಾ ಹೋಗ್ವಿ. ಅಂತ ಅಂದ್ರೆ ರೇಷ್ಮೆ ಬೆಳೆ ಅನ್ನುವಂಥದ್ದನ್ನ ನಿರಂತರವಾಗಿ ಮಾಡಕ್ಕಾಗೋದಿಲ್ಲ ಅನ್ನುವಂಥದ್ದು ಒಂದು, ಮತ್ತೆ ಒಂದೇ ಬೆಳೆಯನ್ನ ನೆಚ್ಚಳ ಅಂತದ್ದು ಅಷ್ಟು ಒಳ್ಳೇದಲ್ಲ ರೈತರು ಅನ್ನುವಂಥದ್ದು. ಹೌದು, ಇವಾಗ್ಲೂ ಬಿಟ್ಟಿಲ್ಲ, ಮಾಡ್ತಾ ಇದೀವಿ. ಬಟ್ ನನ್ನ ಜಮೀನಲ್ಲಿ ಪೂರ್ತಿ ತೋಟ ಆಗಿದ್ನು, ಈಗ ಬೇರೆ ಜಮೀನುಗಳಲ್ಲೂ ಲೀಸ್ ಮಾಡ್ಕೊಂಡು ಅವ್ರ ತೋಟದಲ್ಲಿ ಸೊಪ್ಪನ್ನು ಬೆಳೆಸ್ಕೊಂಡು ನಮ್ಮಲ್ಲಿ ರೇಷ್ಮೆ ಮಾಡೋ ಅಂತದನ್ನ ಮಾಡ್ತಾ ಇದೀನಿ. ಸಾಮಾನ್ಯವಾಗಿ ಅಡಿಕೆಯನ್ನ ಯಾರು ಹಾಕೊಳ್ತಾರೋ ಅದ್ರ ಜೊತೆಗೆ ಬಾಳೆಯನ್ನ ಅಂತರ್ಬೆಳೆಯಾಗಿ ಹಾಕೊಳ್ತಾರೆ. ಇಲ್ಲಿ ಹಿಪ್ಪುನೇರಳೆಯನ್ನು ಕೂಡ ಬೆಳಿಬಹುದು ಅಂತ ಹೇಳಿ ನಿಮ್ಗೆ ಹೇಗೆ ಗೊತ್ತಾಯ್ತು? ಈಗ ಅಡಿಕೆ ಹಾಕಿದ ತಕ್ಷಣ ಅದು ಒಂದೇ ಸರಿ ಬೆಳೆದೋಗಲ್ಲ, ಅದು ಬೆಳಿಬೇಕಾದ್ರೆ 3-5 ವರ್ಷ ಬೇಕೇ ಬೇಕು. ಈಗ ನೀವು ಬಾಳೆ ಯಾಕೆ ಮಾಡ್ತಾರೆ ಅಂದ್ರೆ ಖರ್ಚಿಗೆ ಆಗುತ್ತೆ ಅಂತ ಬಾಳೆ ಹಾಕತ್ತಾರೆ. ಬಟ್ ನಾನು ರೇಷ್ಮೆ ಹಾಕಂದಿದ್ದೆ ಅಂದ್ರೆ ರೇಷ್ಮೆನ ಬರುತ್ತೆ 4 ವರ್ಷ, ಅಷ್ಟೊಳಗೆ ಅಡಿಕೆನ ಬೆಳ್ಕೊಳ್ಳುತ್ತೆ, ಅಲ್ಲಿವರೆಗೂ ನಮ್ಮ ರೇಷ್ಮೆನಲ್ಲಿ ಒಳ್ಳೆ ದುಡ್ಡು ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ರೇಷ್ಮೆ ಆಯ್ಕೆ ಮಾಡ್ಕೊಂಡು ಅಡಿಕೆ ಮೇಲೆ ರೇಷ್ಮೆನೇ ಮಾಡೋಣ ಅಂತೇಳಿ ಮಾಡ್ತಾ ಹೋದ್ವಿ. ಅಡಿಕೆಯನ್ನ ಎಷ್ಟು ಅಡಿ ಅಂತರಕ್ಕೆ ಹಾಕೊಂಡಿದ್ದೀರಾ? ಸಾಲಿನಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಕೊಟ್ಟಿದ್ದೀರಿ? ಅಡಿಕೆನ 9 ಅಡಿ ಮಾಡಿದೀವಿ, ಟ್ರ್ಯಾಕ್ಟರ್ ಸಾಲು ಉಳುಮೆ ಹಂಗೇನೆ. 2 ಅಡಿಕೆ ಮಧ್ಯದಲ್ಲಿ 3 ಅಡಿ ಸಾಲಿಗೆ ಒಂದೊಂದು ರೇಷ್ಮೆ ಗಿಡನ ನೆಡ್ತಾ ಬಂದಿದ್ವಿ. ಸೊ ಎರಡನ್ನೂ ಬರ್ತಾ ಇದೆ, ಎರಡಕ್ಕೂ ಒಂದೇ ಕೆಲಸದಲ್ಲಿ ಎರಡನ್ನು ಬೆಳೀತಾ ಹೋಗ್ತದೆ. ಈ ಅಡಿಕೆಗೂ ಸಪರೇಟ್ ಕೆಲಸ ಮಾಡಬೇಕು ಅಂತ ಇಲ್ಲ, ರೇಷ್ಮೆ ಗಿಡ ಎರಡಕ್ಕೂ ಒಂದೇ ಡ್ರಿಪಿರೇಷನ್ ನೀರು ಆಗ್ತದೆ, ಒಂದೇ ಕಲ್ಟಿವೇಷನ್ಲ್ಲಿ ಎರಡನ್ನೂ ಬೆಳೀತದೆ. ಅಂತರ ಬೇಸಾಯ ಇಂಥದಕ್ಕೆಲ್ಲ ಕಷ್ಟ ಆಗೋದಿಲ್ವ? 9 ಅಡಿ ಸಾಲದಿಂದ ಟ್ರ್ಯಾಕ್ಟರ್ ಕಂಡೀಷನ್ ಮಾಡೋ ಮಾಡ್ಕೊಬಹುದು, ಟಿಲ್ಲರ್ ಆಗಲಿ, ಟ್ರ್ಯಾಕ್ಟರ್ ಮಿನಿ ಟ್ರ್ಯಾಕ್ಟರ್ ಆಗಲಿ, ದೊಡ್ಡ ಟ್ರ್ಯಾಕ್ಟರ್ ಎಲ್ಲ ಟ್ರ್ಯಾಕ್ಟರ್ ಉಳುಮೆ ಮಾಡಬಹುದು, ಏನು ತೊಂದರೆ ಆಗೋದಿಲ್ಲ. ಈಗ ರೇಷ್ಮೆ ಜೊತೆನಲ್ಲಿ ಅಡಿಕೆ ಚೆನ್ನಾಗಿ ಬರುತ್ತೆ? ಚೆನ್ನಾಗಿ ಬರುತ್ತೆ. ಈಗ ಬಾಳೆಗೆ ಕಂಪೇರ್ ಮಾಡಿದ್ರೆ ರೇಷ್ಮೆ ಜೊತೆನೆ ಅಡಿಕೆ ಚೆನ್ನಾಗಿ ಬರುತ್ತೆ. ಯಾಕೆ ಅಂತ ಅಂದ್ರೆ ಬಾಳೆ ಫುಲ್ ಕವರ್ ಆಗುತ್ತೆ, ಅಡಿಕೆಗೆ ಸ್ವಲ್ಪ ಬಿಸಿಲೂ ಬೇಕು. ಸೊ ರೇಷ್ಮೆ ನಾವು 3 ಮಂತ್ಸ್ಗೆ ಒಂದ್ಸಲ ಕಟ್ ಮಾಡ್ತಾ ಇರ್ತೀವಿ, 3 ತಿಂಗಳಿಗೆ ಕಟ್ ಮಾಡೋದ್ರಿಂದ ಬಿಸಿಲೂ ಬರುತ್ತೆ, ನೆರಳು ಇರ್ತದೆ, ಎರಡರಲ್ಲೂ ಬೆಳೆಯಿಂದ ಅಡಿಕೆ ತುಂಬಾ ಚೆನ್ನಾಗಿ ಬರುತ್ತೆ. ಹಿಪ್ಪನೇರಳೆ ಸೊಪ್ಪು ಚೆನ್ನಾಗಿದ್ರೆ ನಮ್ಮ ರೇಷ್ಮೆ ಬೆಳೆ ಚೆನ್ನಾಗಿ ಬರುತ್ತೆ, ಗೂಡಿನ ಗುಣಮಟ್ಟ ಚೆನ್ನಾಗಿರುತ್ತೆ. ಈ ನಿಟ್ಟಿನಲ್ಲಿ ಏನೆಲ್ಲ ಪೋಷಕಾಂಶಗಳನ್ನ ಹಿಪ್ಪನೇರಳೆಗೆ ಒದಗಿಸ್ತೀರಾ, ಅದರ ಜೊತೆಗೆ ಅಡಿಕೆಗೂ ಕೂಡ ಅದನ್ನ ಹೇಗೆ ಕೊಡ್ತೀರಿ? ಸರ್, ಎರಡಕ್ಕೂ ಒಂದೇ ಗೊಬ್ಬರ. ಈಗ ಧನಿ ಗೊಬ್ಬರ ಹಾಕ್ತೀವಿ, ಗೂಡು ಹೊಡಿತೀವಿ, ಮತ್ತೆ ಜೀವಾಮೃತ ಮಾಡಿ ಅದನ್ನ ಡ್ರಿಪ್ ಮುಖಾಂತರ ಕೊಡ್ತೀವಿ. ಡ್ರಿಪ್ ಅಲ್ಲೇ ಹೆಚ್ಚು ನಾವು ನೀರಿನ ಗೊಬ್ಬರನ ಕೊಡ್ತೀವಿ, ಅದನ್ನ ಹೆಂಗ್ ಮಾಡ್ಕೋಗ್ತೀವಿ ಅಷ್ಟು. ಜೀವಾಮೃತ ಹೇಗೆ ಮಾಡ್ತೀರಾ ಮತ್ತೆ ಎಷ್ಟು ದಿವಸಕ್ಕೊಂದ್ಸರಿ ಕೊಡ್ತೀರಿ? ಸರ್, ಜೀವಾಮೃತ ಡ್ರಿಪ್ ಅಲ್ಲಿ ಕೊಡ್ತೀವಿ, ಅದು ಇಷ್ಟು ದಿವಸ ಅಂತೇನಿಲ್ಲ, ಯಾವ ಬೇಕಾದ್ರೂ ಕೊಡ್ಬೋದು. ಅದನ್ನ ಒಂದು ಬ್ಯಾರ್ಲಿಗೆ ಬೆಲ್ಲನ್ನು, ಮತ್ತೆ ಸಗಣಿ 20 ಕೆಜಿ ಸಗಣಿ, ಮತ್ತೆ ಈ ದ್ವಿದಳ ಕಾಣದ ಪೌಡರ್ನ ಅದನ್ನ ಕರ್ಗ ಹಾಕಿ ಒಂದು 3 ದಿನಕ್ಕೆ ಒಂದು ರೌಂಡ್ ಕದರಿ ತಿರುಗಿಸಿ ಬಿಟ್ಟು ಅದನ್ನ ಆಮೇಲೆ ಡ್ರಿಪ್ ಮುಖಾಂತರ ಫಿಲ್ಟರ್ ಮಾಡಿ ಡ್ರಿಪ್ ಅಲ್ಲಿ ಕೊಡ್ತೀವಿ. ಡ್ರಿಪ್ ಅಲ್ಲಿ ಕೊಡ್ಲಿಕ್ಕೆ ಹೇಗೆ ಅನುಕೂಲಗಳನ್ನು ಮಾಡ್ಕೊಂಡಿದ್ದಾರೆ? ಸರ್, ಅದು ವೆಂಚೂರಿ ಇದೆ, ವೆಂಚೂರಿಂದ ಮೋಟರ್ ಸ್ಟಾರ್ಟ್ ಮಾಡಿದಾಗ ವೆಂಚೂರಿ ಗೇಟ್ ಲಾಕ್ ಮಾಡ್ತಾ ಹೋದಾಗ ವೆಂಚೂರಿ ಎಳಿತಾ ಹೋಗ್ತದೆ, ಅದರಿಂದ ಡ್ರಿಪ್ ಮುಖಾಂತರ ಕೊಡ್ಬೋದು. ಅದನ್ನ ಪ್ರತ್ಯೇಕವಾಗಿ ತಗೊಂಡೋಗಿ ಹಾಕ್ಬೇಕು, ಅದಕ್ಕೋಸ್ಕರ ಜಾಸ್ತಿ ಜನ ಬೇಕು, ಆ ತರದ ಸಮಸ್ಯೆ ಏನಿಲ್ಲ? ಆ ತರದೇನ್ ಸಮಸ್ಯೆ ಇಲ್ಲ. ಈಗ ಪ್ರತ್ಯೇಕವಾಗಿ ತಗೊಂಡೋಗಿ ಹಾಕ್ಬೇಕು ಅಂತ ಏನಿಲ್ಲ, ಡ್ರಿಪ್ ಮುಖಾಂತರ ಆರಾಮ ಕೊಡಬಹುದು, ಲೇಬರ್ ಕಾಸ್ಟ್ ಕಡಿಮೆ ಮಾಡ್ಕೋಬಹುದು. ರೇಷ್ಮೆ ಬೆಳೆಗಾರರನ್ನ ಅನೇಕರನ್ನ ಕೇಳಿದ್ರೆ ಬಹಳ ಹಿಂದೆ ಬಹಳ ಕಠಿಣವಾಗಿತ್ತು ರೇಷ್ಮೆ ಸಾಕಾಣಿಕೆ ಮಾಡುವಂತದ್ದು. ಸರ್ ಹಿಂದೆ ಎಲ್ಲ ನಾವು ಎಲೆಯನ್ನ ಬಿಡಿಸ್ತಾ ಕೂತಿದ್ವಿ, ಇವಾಗಿಂಗಿಲ್ಲ. ರಂಬೆ ಪದ್ಧತಿ ಇರೋದ್ರಿಂದ ತುಂಬಾನೇ ಈಸಿ ಆಗಿದೆ. ರಂಬೆ ಪದ್ಧತಿ ಮಾಡೋದ್ರಿಂದ ತುಂಬಾ ಈಸಿ ಆಗಿದೆ. ಹಿಂದೆ ಎಲೆಗಳನ್ನ ಬಿಡಿಸ್ತಾ ಕೊಡ್ತಿದ್ರು, ಲಾಸ್ಟ್ ವರ್ಗು ಕಟ್ ಮಾಡಿ ಹಾಕ್ಬೇಕಿತ್ತು. ಇವಾಗಿಂಗಿಲ್ಲ, ಎರಡನೇ ಜ್ವರದ್ರಗ ಅಷ್ಟೇ ಕಟ್ ಮಾಡಿ ಹಾಕ್ತೀವಿ, ಎರಡನೇ ಜ್ವರದ್ಮೇಲೆ ರಂಬೆ ಪದ್ಧತಿನೇ ಮಾಡ್ಕೊಂಡ್ ಬರ್ಬೋದು. ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ರೇಷ್ಮೆ ಕಷ್ಟ ಅಂತ ಏನು ಅನ್ಸಲ್ಲ. ಸಾಮಾನ್ಯವಾಗಿ ರೇಷ್ಮೆ ಬೆಳೆಗಾರರು ಇತ್ತೀಚೆಗೆ ಒಂದೇ ಬೆಳೆಯನ್ನ ಮಾಡೋದಿಲ್ಲ, ಬೇರೆ ಬೇರೆ ಬ್ಯಾಚ್ಗಳನ್ನ ಮಾಡ್ಕೊಂಡು ನೀಟಾಗಿ ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ಶ್ರಮವೂ ಕೂಡ ಕಡಿಮೆ ಆಗುತ್ತೆ, ಅದರ ಜೊತೆಗೆ ಆದಾಯವೂ ಕೂಡ ನಿರಂತರವಾಗಿ ಬರ್ತಾ ಹೋಗುತ್ತೆ. ನೀವು ಹೇಗೆ ಸಂಯೋಜನೆ ಮಾಡ್ಕೊಂಡಿದ್ದೀರಿ? ಹಿಂದೆ ಹಿಂದಿನ ಬ್ಯಾಚ್ ಇರ್ತವೆ. ನಾನೀಗ ಒಂದ್ ಬ್ಯಾಚ್ ಚಾಕಾಗಿದ್ದೇನೆ, ಒಂದೊಂದು 20 ಡೇಸ್ಗೆ ಮತ್ತೆ ಇನ್ನೊಂದು ಬ್ಯಾಚ್ ಹಿಂದೆ ಮಾಡಿರ್ತೀನಿ. ಅವಾಗ ನಮಗೆ 20-20 ದಿವಸಕ್ಕೆ ದುಡ್ಡು ಸಿಗ್ತಾ ಹೋಗುತ್ತೆ. ಈಗ ಒಂದ್ಸಲ ಮಾರ್ಕೆಟಲ್ಲಿ ವೆರೈಟಿ ಕಡಿಮೆ ಸಿಗಿದೆ ಅಂದ್ರೆ ನೆಕ್ಸ್ಟ್ ನೆಕ್ಸ್ಟ್ ಬ್ಯಾಚ್ ಅಲ್ಲಿ ಇನ್ನೊಂದು ಬ್ಯಾಚ್ ಒಳ್ಳೆ ರೈಟ್ ಸಿಗುತ್ತೆ, ನಾವು ಮನೋಭಾವನೆಯಿಂದ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಹೇಗೆ ಸಂಯೋಜನೆ ಮಾಡ್ಕೊಂಡಿದ್ರಿ? ತಿಂಗಳಲ್ಲಿ ಎಷ್ಟು ಬ್ಯಾಚ್ ಮಾಡ್ತೀರಿ? ಸರ್ ತಿಂಗಳಲ್ಲಿ ನಾನು 2-3 ಬ್ಯಾಚ್ ಮಾಡ್ತೀನಿ. ಮನೆಗಳು ಸಪ್ರೇಟ್ ಮನೆ ಇದೆ, ತುಂಬಾ ಡಿಸ್ಟೆನ್ಸ್ ಅಲ್ಲಿ ಇದೆ ಅವು. ಸೊ ನಾನು ಚಾಕೆ ಅಂತ ನಾನೇನ್ ಮಾಡ್ತೀನಿ, ಹುಡುಗರು ಸಾಮಾನ್ಯವಾಗಿ ಇದ್ದೇ ಇರ್ತಾರೆ. ದೊಡ್ಡ ಹಂತಗಳಿಗೆ ಹುಡುಗರು ಸಪ್ರೇಟ್ ಕೊಟ್ಬಿಟ್ಟಿರ್ತೀನಿ, ಚಿಕ್ಕ ಹಂತಗಳು ನಾನು ನೋಡ್ಕೊಂತಾ ಇರ್ತೀನಿ. ಸಾಮಾನ್ಯವಾಗಿ 4-5 ಜನವರೆಗೂ ನಾನೇ ನೋಡ್ತೀನಿ. 4-5 ಜನ ಆದ್ಮೇಲೆ ಬೇರೆ ಹುಡುಗರು ಬಿಡ್ತೀನಿ, ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಾನು ನೋಡ್ತಿರ್ತೀನಿ, ನಾನು ನೋಡದೆ ಯಾವುದೇ ಕಾರಣದಲ್ಲಿ ಇರೋಕ್ಕಾಗಲ್ಲ. ಚಾಕೆಯನ್ನು ನಾನೇ ಮಾಡ್ಕೊಳ್ತೀನಿ ಅಂತೇಳಿ ಹೇಳಿದ್ರಿ, ಆದ್ರೆ ಇತ್ತೀಚೆಗೆ ಬಹುತೇಕ ಕೃಷಿಕರು ಚಾಕೆಯನ್ನ ಹೊರಗಿನಿಂದ ತರ್ತಾರೆ. ಏನ್ ಚಾಕಿ ಸಾಕಾಣಿಕೆ ಕೇಂದ್ರಗಳು ಅಂತ ಹೇಳಿ ಇದ್ದಾವೋ ಅಲ್ಲಿಂದ ತರುವಂತದ್ದು. ಇದು ಕೆಲಸ ಸುಲಭವಾಗಿ ಆಗುತ್ತೆ ಅನ್ನುವಂಥದ್ದು ಒಂದ್ ಕಾರಣ, ಆದ್ರೆ ಚಾಕಿಯನ್ನು ಕೂಡ ಚೆನ್ನಾಗಿ ಮಾಡ್ತಾರೆ ಅವರು ಅನ್ನುವಂಥದ್ದು. ನೀವು ಯಾಕೆ ನೀವೇ ಚಾಕಿಯನ್ನು ಮಾಡ್ಕೊಳ್ತೀರಾ? ಸರ್ ನನಗೆ ಚಾಕಿ ಬೇರೆ ಕಡೆ ತರದ್ ನನಗೆ ಯಾವತ್ತೂ ಸಮಾಧಾನ ಆಗಿಲ್ಲ. ಯಾಕೆ ಅಂತಂದ್ರೆ ಅದು ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡ್ತಾರೆ, ನನಗೆ ಚಿಕ್ಕದಾಗ ಮಾಡ್ತೀನಿ ನಾನು. ನನಗೆ ಚಾಕಿನ ನಾನೇ ಮಾಡಿದ್ರೆ ನನ್ನ ಬೆಳೆ ಸಕ್ಸಸ್ ಆಗೋದು ನನಗೆ ನಂಬಿಕೆ ಇರ್ತದೆ. ನಾನು ಬೇರೆ ಕಡೆ ತಂದಾಗ ಆ ಬೆಳೆ ಸಕ್ಸಸ್ ಆಗೋದು ನಂಬಿಕೆ ನನಗಿರಲ್ಲ. ಸೊ ನಾನೇ ಚಿಕ್ಕದಾಗ ಒಂದು ನಮ್ಮ ಮನೇಲಿ ಚಿಕ್ಕದಾಗ ಒಂದು ರೂಮ್ ಮಾಡ್ಕೊಂಡು ಅದ್ರಲ್ಲಿ ಟೆಂಪರೇಚರ್ ಮೇಂಟೈನ್ ಮಾಡ್ಕೊಂಡು ಅದ್ರಲ್ಲಿ ಮಾಡ್ತಾ ಹೋಗ್ತೀನಿ. ಹಂಗಾಗಿ ನನಗೆ ಫೇಲ್ಯೂರ್ ಅನ್ನೋದು ಕಡಿಮೆ, ಸಕ್ಸಸ್ ಜಾಸ್ತಿ ಇರ್ತವೆ. ವರ್ಷದಲ್ಲಿ ಒಂದು 10-12 ಬ್ಯಾಚ್ ಮಾಡ್ತೀನಿ ಅಂದ್ರೆ ಇನ್ನೂ 1-2 ಬ್ಯಾಚ್ ನನಗೆ ಮಳೆಯಿಂದಲೋ ಇಲ್ಲ ಬೇರೆ ಏನಾದ್ರು ಪ್ರಾಬ್ಲಮ್ ಇಂದ ಫೇಲ್ಯೂರ್ ಆಗ್ಬೋದು. ಇನ್ನು ಉಳಿದವಂತ 10 ಬ್ಯಾಚ್ಗಳು ನನಗೆ ಸಕ್ಸಸ್ ಆಗಿರುತ್ತೆ. ಚಾಕೆಯನ್ನು ಮಾಡುವಂತದ್ದು ಹೇಗೆ ತುಂಬಾ ಚೆನ್ನಾಗಿ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಹೇಗೆ ಮಾಡಬೇಕು, ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಬೇಕು ಅಲ್ಲಿ? ಸರ್ ಚಾಕಿನಲ್ಲೇ ಇಲ್ಲ, ನಾವು ಮೊಟ್ಟೆ ತರ್ತೀವಲ್ಲ ಅವಾಗ್ಲೂ ಅಷ್ಟೇ, ಬಿಸಿಲು ಟೈಮಲ್ಲಿ ತರಬಾರ್ದು, ತಂಪಾಗಿರೋ ಕೂಲಾಗಿರೋ ಟೈಮಲ್ಲಿ ಮೊಟ್ಟೆ ತಂದು ಚಾಕಿ ಮನೆ ನೀಟಾಗಿ ಕ್ಲೀನ್ ಮಾಡ್ಕೊಂಡಿರ್ಬೇಕು, ತಟ್ಟೆಗಳನ್ನ ನೀಟಾಗಿ ವಾಶ್ ಮಾಡ್ಕೊಂಡಿರ್ಬೇಕು. ಆ ಚಾಕಿನ ಓಪನ್ ಮಾಡಿ ನಾವು ಮೊಟ್ಟೆಗಳು ಡೇಟ್ ಇಂಥ ಡೇಟ್ ರಿಲೀಸ್ ಆಗಿ 10-12 ದಿವಸ ಟೈಮ್ ಇರ್ತದೆ. ಆ ಡೇಟ್ದಲ್ಲಿ ಓಪನ್ ಆದಾಗ ನಾವು ಟೆಂಪರೇಚರ್ ಮೇಂಟೈನ್ ಮಾಡೋದಾಗಲಿ, ಈಗ ಮತ್ತೆ ಓಪನ್ ಆದಮೇಲೆ ಚಾಕಿ ಸೊಪ್ಪನ್ನು ಅಷ್ಟೇ ಸ್ವಲ್ಪ ರಸಭರಿತ ಸೊಪ್ಪನ್ನು ತಂದು ಹಾಕಿ 8 ದಿವಸ ಟೈಮ್ ಅಷ್ಟೇ ಚಾಕಿನಲ್ಲಿ ನಮಗೆ ಬೇಕಾಗಿರೋ ಇಂಪಾರ್ಟೆನ್ಸ್. ಅದರಲ್ಲಿ ನಾವು ಮೊದಲನೇ 6 ಮೇವಿಗೆ 7 ಮೇವಿಗೆ ಅದು ಜೊರಕ್ ಸೆಟ್ಲ್ ಆಗುತ್ತಲ್ಲ, ಆ ಟೈಮಲ್ಲಿ ಪ್ರತಿದಿನ ಟೆಂಪರೇಚರ್ 27-28 ಡಿಗ್ರಿ ಮತ್ತೆ ಹ್ಯುಮಿಡಿಟಿ ಬಂದು 85% ಹ್ಯುಮಿಡಿಟಿ ಇರಂಗೆ ಆ ರೀತಿ ಮೇಂಟೈನ್ ಮಾಡ್ಕೊಂಡು ಹೋದಾಗ 2 ಜ್ವರ ಪಾಸ್ ಆಗೋರು 8 ದಿವಸ ಈ ತರ ಮೇಂಟೈನ್ ಮಾಡಿ ಆಲ್ಮೋಸ್ಟ್ 80% ನಾವು ಸಕ್ಸಸ್ ಆದ್ಲಿಕ್ಕೆ ನನ್ನ ರೇಷ್ಮೆನಲ್ಲಿ. ಚಾಕಿ ಚೆನ್ನಾಗಿ ಮಾಡ್ತು ಅಂತ ಹೇಳಿದ್ರೆ ಅದು ತುಂಬಾ ಚೆನ್ನಾಗಿ ಆಗುತ್ತೆ. ಹೌದು, ನಾವು ಚಾಕಿನಲ್ಲೇ ಚೆನ್ನಾಗಿ ಮಾಡ್ತೀವಿ ಅಂದ್ರೆ 80% ಬೆಳೆ ಸಕ್ಸಸ್ ಆದ್ಲೇಕಾನೆ. ಇನ್ 20% ತೋಟ ನಾವು ಸೊಪ್ಪಲ್ಲಿ ನೋಡ್ಕೊಂಡಿರ್ಬೇಕು ಈಗ ಮನೆಯಲ್ಲಿ. ಆವಾಗ ಅದರಲ್ಲೂ ನಾವು ಲಾಸ್ಟ್ ಫೈನಲ್ ಆಗಿ ಈಗ ತುಂಬಾ ಈಗ ಅಕಾಲಿಕ ಮಳೆ ಬಿದ್ದ ಆ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ, ಹೊರಗಡೆ ವೆದರ್ ನಾವು ಸರಿ ಮಾಡೋಕ್ಕಾಗಲ್ಲ. ಪ್ರತಿ ಬೆಳೆ ಮಾಡುವಾಗಲೂ ಕೂಡ ನಾವು ಮನೆಯನ್ನ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಇಟ್ಕೋಬೇಕು ಅಂತ ಹೇಳ್ತಾರೆ, ನೀವು ಹೇಗೆ ಅದನ್ನ ಅಚ್ಚುಕಟ್ಟು ಮಾಡ್ತೀರಿ? ಸರ್ ನಮ್ಮ ಹತ್ರ ಪವರ್ ಸ್ಪ್ರೇಗಳು ಇದಾವೆ. ಈಗ ಪ್ರತಿ ಬ್ಯಾಚ್ ಮುಗಿದ ತಕ್ಷಣ ನಾವು ಒಂದು 2-3 ಸ್ಪ್ರೇ ಮಾಡ್ತೀವಿ. ಫಸ್ಟ್ ಡೆಕಾಲ್ ಇದೆ, ಅಸ್ತ್ರ ಇದೆ, ಬ್ಲೀಚಿಂಗು, ಇಷ್ಟನ್ನು ಒಡೆದು ಸ್ಪ್ರೇ ಮಾಡಿದ್ಮೇಲೆ ನೆಲನ ಬ್ಲೀಚಿಂಗ್ ಹಾಕಿ ನೀಟಾಗಿ ತೊಳೆದು ಮತ್ತೆ ಇನ್ನೊಂದ್ಸಲ ನೀರಲ್ಲಿ ಸ್ಪ್ರಿಂಕ್ಲರ್ ವಾಶ್ ಮಾಡಿ ಈ ತರ ನೀಟ್ ಮಾಡ್ಕೊಂಡು ಆಮೇಲೆ ಆ ಮನೆಗೆ ಹುಳ ತಂದು ಹಾಕ್ತೀವಿ. ಸಾಮಾನ್ಯವಾಗಿ ಎಲ್ಲಿ ಗೂಡುಗಳನ್ನು ಮಾರಾಟ ಮಾಡ್ತೀರಿ? ಸರ್ ನಾವು ಹಾಸನ ಕೊಡ್ತೀವಿ, ತುಮಕೂರು ಕೊಡ್ತೀನಿ. ತಿಂಗಳಲ್ಲಿ 2-3 ಬ್ಯಾಚ್ ಇದೆ ಇರುತ್ತೆ. ಒಂದ್ ಬ್ಯಾಚ್ ಹಾಸನ ಹಾಕಿ ಒಂದ್ ಬ್ಯಾಚ್ ತುಮಕೂರು ಕೊಡ್ಕೋತೀನಿ. ಏನ್ ತುಮಕೂರು ಮಾರುಕಟ್ಟೆ ವಿಶೇಷ ಏನು? ಸರ್ ವಿಶೇಷ ಏನಿಲ್ಲ, ಅಲ್ಲಿ ನಮ್ಗೆ ಎಲ್ಎಸ್ ಪಿಗಳು ಹತ್ರದಲ್ಲಿ ಬರ್ತಾರೆ. ಇಲ್ಲಿ ಹಾಸನಗೆ ಎಲ್ಎಸ್ ಪಿಗಳು ಹತ್ರ ಅಷ್ಟಾಗಿ ಬರೋದು ಕಡಿಮೆ, ಎಲ್ಲ ಫೋನ್ ಮುಖಾಂತರ ವ್ಯವಹಾರ ಆಗ್ತಾ ಇರ್ತದೆ. ಸೊ ಕೆಲವು ಟೈಮು ನಮ್ಗೆ ಅಲ್ಲಿ ಇವಾಗ ಏನೋ ತುಮಕೂರು ಫಸ್ಟ್ ಹೋಗ್ತಿರೋದ್ರಿಂದ ಅಲ್ಲಿ ನನಗೆ ಕೆಲವು ಎಲ್ಎಸ್ ಪಿಗಳು ತುಂಬ ಹತ್ರನೇ ಇದ್ದಾರೆ. ಸೊ ನನ್ನ ಗುಣ ಇದೆ ಅಂದ್ರೆ ತಗೋಬ ಇಲ್ಲಿಗೆ ತಗೋಬ ಅಂತ ಆ ಉದ್ದೇಶಕ್ಕೋಸ್ಕರ ತುಮಕೂರು ಹೋಗ್ತೀನಿ ಅಷ್ಟು ಬಿಟ್ರೆ ಇಲ್ಲ ಹಾಸನಲ್ಲ ನಮ್ಮ ಮಾರ್ಕೆಟ್ ಸೇಲ್ ಮಾಡ್ತಾರೆ ಇಲ್ಲ ಅಂತ ಹೇಳಲ್ಲ. ಆದ್ರೆ ತುಮಕೂರಲ್ಲಿ ಏನಪ್ಪ ನನ್ನ ಗುಡನ್ನ ಡೈರೆಕ್ಟ್ ಆಗಿ ಬಂದು ನೋಡ್ತಾ ಇದಾರೆ ಅಲ್ಲಿ. ಈಗ ನನಗೆ 7-8 ವರ್ಷದಿಂದ ಅಲ್ಲಿ ಪರಿಚಯ ಇದಾರೆ. ಕೆಲವು ಎಲ್ಎಸ್ ಪಿಗಳು ನನಗೆ ಇಲ್ಲಿಗೆ ತಗೋಬ ಇಲ್ಲಿ ತಗೊಂತೀನಿ ಅಂತ ಹೇಳಿ ಆ ಇದು ಮೇಲೆ ಅಷ್ಟು ಹೋಗ್ತಿದ್ದೆ, ಅಷ್ಟು ವಿಶ್ವಾಸದಿಂದ ನಾನು ತುಮಕೂರು ಮಾರ್ಕೆಟ್ ಹೋಗ್ತಿದ್ದೀನಿ. ನಿಮ್ಮ ಹಿಪ್ಪನೇರಳೆ ತೋಟ ಏನಿದೆಯೋ ಅದ್ರ ಮೇಲೆ ಮಾತ್ರ ನೀವು ಡಿಪೆಂಡ್ ಆಗದೆ ಬೇರೆ ಕಡೆಯಿಂದಲೂ ಕೂಡ ಒಂದಷ್ಟು ಸೊಪ್ಪನ್ನ ತರುವಂತದ್ದು ಈ ತರದ್ದೆಲ್ಲ ಮಾಡ್ತೀನಿ ಅಂತ ಹೇಳಿದ್ರಿ. ಎಲ್ಲೆಲ್ಲಿ ಸೊಪ್ಪನ್ನ ತೆಗೆದುಕೊಳ್ತೀರಾ, ಹೇಗೆ ಅದನ್ನ ಮಾಡ್ಕೊಳ್ತೀರಾ? ಸರ್ ನಾನು ಸೊಪ್ಪನ ಹೊರಗಡೆ ತುಂಬ ಕಡೆ ತಗೊಂಡಿದ್ದೀನಿ. ಚಂದ್ರಪಣ್ಣದವರೆಗೂ ತಗೊಂಡಿದ್ದೀನಿ, ಈ ಕಡೆ ಚಿಕ್ಕಮಂಗ್ಳೂರು ಒಂದು 10 ಕಿಲೋಮೀಟರ್ ಇದೆ ಅಲ್ಲಿವರೆಗೂ ನಾನು ಸೊಪ್ಪನ್ನು ತಗೊಂಡಿದ್ದೀನಿ. ಸೊ ನಾನು ಲಾರ್ಜ್ ಸ್ಕೇಲ್ ಮಾಡಬೇಕು ಅನ್ನೋ ನನ್ನ ಆಸೆ ಐತೆ. ಅದಕ್ಕೋಸ್ಕರ ನಾನು ಎಲ್ಲಿ ಈಗ ಹೊಸ ರೈತರುಗಳು ಕೆಲವರು ನಾಟಿ ಮಾಡಿರ್ತಾರೆ, ಅವರಿಗೆ ಮನೆ ಇರಲ್ಲ, ಈಗ ಒಂದು ಬೆಳೆಗೆ ಸಾಕಾಗುವಷ್ಟು ಮಾತ್ರ ಪರ್ಚೇಸ್ ಮಾಡೋದು ಅಥವಾ ಒಂದು ವರ್ಷ ಪೂರ್ತಿ ಮಾಡ್ಕತ್ತಿರ ಹೇಗೆ? ಸರ್ ಇಲ್ಲ, ಪ್ರತಿ ಬ್ಯಾಚ್ಗೂ ನಾನು ಅವಾಗಿನ ಬ್ಯಾಚ್ ಅವಾಗ್ಲೇ ಕ್ಲಿಯರ್ ಮಾಡ್ಕೊಂತೀನಿ. ವರ್ಷ ಪೂರ್ತಿ ಮಾಡ್ಕೊಳ್ಳಲ್ಲ. ಈಗ ಒಂದ್ ಬ್ಯಾಚ್ ಅಲ್ಲಿ ಚೆನ್ನಾಗಿ ಬೆಳೆದಿರ್ತಾರೆ, ಇನ್ನೊಂದು ಬ್ಯಾಚ್ ಚೆನ್ನಾಗಿ ಬೆಳೆದಿರಲ್ಲ. ಸೊ ಅದ್ರ ಮೇಲೆ ನೋಡ್ಕೊಂಡು ನಾನು ಅದು ಯಾವ ತರ ಸೊಪ್ಪಿರೋದ್ರ ಮೇಲೆ ಅದ್ರ ಮೇಲೆ ನೋಡ್ಕೊಂಡು ನಾನು ಪರ್ಚೇಸ್ ಮಾಡ್ತೀನಿ. ಸಾಮಾನ್ಯವಾಗಿ ಒಂದು ಎಕರೆಗೆ ಎಷ್ಟು ದರ ಕೊಡ್ತೀರಿ? ಸರ್ ನಾನು 10,000 ರೂಪಾಯಿಂದ 20,000 ರೂಪಾಯಿವರೆಗೂ ಕೊಟ್ಟಿದ್ದೀನಿ. ಈಗ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇದ್ದಾಗ 700-800 ರೂಪಾಯಿ ರೇಟ್ ಇದ್ದಾಗ 15,000-16,000 ರೂಪಾಯಿ ಹೋಗಿದ್ದೀನಿ. 1,000 ರೂಪಾಯಿ ಇನ್ನೂ ರೀಚ್ ಆಗಿ ಮುಂದೆ 1.5 ಈಗ ಸರ್ ಮುಂದೆ ಹೋಗಿದ್ದಾಗ 20,000 ರೂಪಾಯಿವರೆಗೂ ಕೊಟ್ಟಿದ್ದೀನಿ ನಾನು ಒಂದು ಎಕರೆ ಸೊಪ್ಪಿಗೆ. ಹೀಗೆ ಸೊಪ್ಪನ್ನ ಕೊಂಡ್ಕೊಂಡು ರೇಷ್ಮೆ ಬೆಳೆಯನ್ನ ಮಾಡುವಂತದ್ದು ಲಾಭದಾಯಕವಾ? ಸರ್ ಮಾಡ್ಬೋದು, ಸಕ್ಸಸ್ ಇರಬೇಕಷ್ಟೇ, ಫೇಲ್ಯೂರ್ ಆದ್ರೆ ಲಾಭದಾಯಕ ಆಗಲ್ಲ. ನಾವು ಒಂದು 100 ಮಟ್ಟಕ್ಕೆ ಒಂದು 75-80 ಕೆಜಿ ಗೂಡು ಬೆಳಿತೀವಿ ಅಂದಾಗ ಲಾಸ್ ಏನಾಗಲ್ಲ, ಮಾಡ್ಕೊಂಡು ಹೋಗ್ಬೋದು. ಈಗ ದೂರ ದೂರದ ಪ್ರದೇಶದಲ್ಲಿ ನೀವು ತೋಟಗಳನ್ನು ಮಾಡ್ಕೊಂಡಾಗ ಅಲ್ಲಿಂದ ಸೊಪ್ಪು ತರ ಅಂತದ್ದು ಅಲ್ಲಿಗೆ ಹೋಗಿ ಕಟ್ ಮಾಡೋ ಅಂತದ್ದು ಇದೆಲ್ಲವೂ ಕೂಡ ಒಂದಷ್ಟು ಕಠಿಣ ಅಂತ ಹೇಳಂತಲ್ವ? ಸರ್ ಅನ್ಸುತ್ತೆ, ನನ್ನ ಜೊತೆ ಒಬ್ರು ಇಬ್ರು ಹುಡುಗರು ಇರ್ತಾರೆ, ಬಟ್ ನಾನೇ ಹೋಗಿ ಹೋಗ್ತೀನಿ, ಎಲ್ಲಾನು ಜನಗಳ ಜೊತೆ ಬಿಟ್ಟು ಹೋಗಕ್ಕಾಗಲ್ಲ. ನಾನೇ ಹೋಗ್ತೀನಿ, ಗಾಡಿ ನಮ್ದೇ ಇಲ್ಲಿ ಒಂದು ಬಾಡಿಗೆ ಮಾಡ್ಕೊಂತೀನಿ ಇಷ್ಟು. ನನಗೆ ಯಾಕೆ ನಾನು ವರ್ಷ ಪೂರ್ತಿಯವರಿಗೆ ಬಾಡಿಗೆ ಕೊಡೋದು, ನನಗೆ ಹೆಚ್ಚು ಬಾಡಿಗೆ ಕೇಳಲ್ಲ, ಒಂದು ಲಿಮಿಟ್ ಬಾಡಿಗೆ ಕೇಳ್ತಾರೆ. ಸೊ ನಾನು ಅಲ್ಲಿ ಸೊಪ್ಪಿನ ಕ್ವಾಲಿಟಿ ಮೇಲೆ ನೋಡ್ಕೊಂಡು ಕ್ವಾಂಟಿಟಿ ಹೆಂಗಿದೆ ಕ್ವಾಲಿಟಿ ಇದೆ ನೋಡ್ಕೊಂಡು ಮಾಡೋದ್ರಿಂದ ನಮ್ಗೆ ಗೊತ್ತಾಗುತ್ತೆ ನಮಗೆ ರೇಂಜ್ ಮಾಡ್ಕೊಂಡು ನಮಗೆ ಸಕ್ಸಸ್ ಆಗ್ತೀವಿ ಅಂತೇಳಿ ಸಂಘಕ್ಕೆ ತಗೊಂಡ್ಬರ್ತೀನಿ. ನಾನು ಎಷ್ಟು ದೂರ ಇದ್ರೂ ಪರವಾಗಿಲ್ಲ, ಹೋಗಿ ತಂದು ಮಾಡ್ತೀನಿ. ನಾನು ಹೆಚ್ಚು ಕಮ್ಮಿ ಇಲ್ಲಿಂದ ಶ್ರವಣಬೆಳಗೊಳದವರೆಗೂ ತಂದಿದ್ದೀನಿ. ಚಂದ್ರಪಟ್ಟಣದಿಂದ ಒಂದು 10 ಕಿಲೋಮೀಟರ್ ಹೋಗಬೇಕು. ಈ ಕಡೆ ಬೇಲೂರು ರೋಡಲ್ಲೇ ಚಿಕ್ಕಮಂಗ್ಳೂರು ರೋಡಲ್ಲೇ ಒಂದು 10-12 ಕಿಲೋಮೀಟರ್ ಅಲ್ಲಿಂದ ತಂದಿದ್ದೀನಿ. ಹಳೆಬೀಡಿನಿಂದಲೂ ತಗೊಬಂದಿದ್ದೀನಿ. ಎಲ್ಲ ಕಡೆ ತಗೊಬರ್ತೀನಿ. ಈ ರೇಷ್ಮೆ ಕೃಷಿಗೆ ಆಲೂರಿನ ವಾತಾವರಣ ಹೇಗಿರುತ್ತೆ? ಯಾಕೆಂತಂದ್ರೆ ಇದು ಸ್ವಲ್ಪ ಅರೆ ಮಲೆನಾಡು, ಜಾಸ್ತಿ ಮಳೆ ಬೀಳ್ತಾ ಇರುತ್ತೆ, ಪ್ರತಿಕೂಲವಾದಂತ ವಾತಾವರಣ ಇರುತ್ತಾ ಹೇಗೆ? ಮಲೆನಾಡು ವಾತಾವರಣ ಚೆನ್ನಾಗಿದೆ, ಬಟ್ ಮಳೆಗಾಲ ಯಾವ ರೀತಿ ಆ ಟೈಪ್ ಆದ್ರೂ ಮಾತ್ರ ಚೆನ್ನಾಗಿದೆ. ಅಕಾಲಿಕ ಮಳೆ ಆದ್ರೆ ನಮಗೆ ರೇಷ್ಮೆ ಬೆಳೆಗೆ ಅನನುಕೂಲ ಆಗ್ತಿದ್ ಬಿಟ್ರೆ ಈ ಮುಂಗಾರು ಮಳೆ ಬೆಳೆದ್ರಿಂದ ನಮ್ಗೇನು ತೊಂದರೆ ಇಲ್ಲ. ಅವಾಗ ಭೂಮಿ ಅಷ್ಟೊಂದು ನೀರು ಕುಡಿದಿರಲ್ಲ, ಶೀತಾಂಶ ಅಷ್ಟಿರಲ್ಲ, ಏನು ತೊಂದರೆ ಇಲ್ಲ. ಸೋನೆ ಮಳೆ ಟೈಮಲ್ಲಿ ನಾವು ಬೆಳೆ ಸಕ್ಸಸ್ ಮಾಡಿದಿರಿ. ಆದ್ರೆ ನವೆಂಬರ್ ಡಿಸೆಂಬರ್ ಅಕಾಲಿಕ ಮಳೆ ಈ ತರ ಮಳೆ ಹೋದಾಗ ನಮಗೆ ಸ್ವಲ್ಪ ಕಷ್ಟ ಅಂತ ಬರುತ್ತೆ ಅಷ್ಟೇ. ರೇಷ್ಮೆ ಬೆಳೆಯ ಜೊತೆಗೆ ಬೇರೆ ಯಾವ ಬೆಳೆಗಳನ್ನ ಸಂಯೋಜನೆ ಮಾಡ್ಕೊಂಡಿದ್ದೀರಿ? ಸರ್ ಅಡಿಕೆ ಇದೆ, ಬಾಳೆ ಇದೆ, ಆಮೇಲೆ ಸುವರ್ಣಗಿಡ್ಡೆ ಹಾಕಿದ್ದೀನಿ, ಮೆಣಸು ಇದೆ, ಕಾಫಿ ಇದೆ, ಕಾಳುಗಳು ಈ ಅಡಿಕೆ ಮಧ್ಯದಲ್ಲಿ ಕೆಲವು ತೋಟಗಳಲ್ಲಿ ಕಾಳುಗಳು, ಶುಂಠಿನೂ ಹಾಕಿದ್ದೀನಿ. ಈ ಮರಗಳ ಗಿಡಗಳಲ್ಲಿ ಕೂಳಿ, ತೇಗ, ಆಮೇಲೆ ಹೆಬ್ಬೇವು, ಸಿಲ್ವರ್ ಈ ತರ ಬದಿಗಳಲ್ಲೆಲ್ಲ ಬೇಲೆ ಸೈಡ್ಗಳು, ಅರಸಿನ ಮರಗಳು, ಸಪೋಟ ಹಣ್ಣು, ಹಣ್ಣಿನ ಗಿಡಗಳು, ಕಿತ್ಲೆ ಹಣ್ಣು, ಸೀಬೆ ಹಣ್ಣು, ಈ ತರದ ಎಲ್ಲ ಗಿಡಗಳು ಇದೆ ನಮ್ಮ ತೋಟದಲ್ಲಿ. ಹಣ್ಣಿನ ಕೃಷಿ ಮತ್ತೆ ಈ ಅರಣ್ಯ ಕೃಷಿ ಇದರಿಂದ ಏನೆಲ್ಲ ಅನುಕೂಲಗಳನ್ನ ಮಾಡ್ಕೋಬಹುದು ಕೃಷಿಯಲ್ಲಿ? ಮರ ಗಿಡಗಳು ಎಲ್ಲ ಲಾಂಗ್ ಟೈಮ್ ಇರೋ, ಯಾವಾಗ ಬೇಕಾದ್ರೂ ಸೇಲ್ ಮಾಡ್ಕೊಂಡು ದುಡ್ಸಿಗಂತದ್ದು. ಈ ರೇಷ್ಮೆ ಕೃಷಿ ಪ್ರತಿ ತಿಂಗಳು ದುಡ್ಸಿಗಂತದ್ದು. ಈ ಅಡಕಿನಲ್ಲಿ ನಮಗೆ ವರ್ಷಕ್ಕೊಂದ್ಸಲ ದುಡ್ಸಿಗಂತದ್ದು. ಈ ತರ ಈಗ ನಮಗೆ ಬ್ಯಾಚ್ ವೈಸ್ ಬೇಸ್ ಯಾವ್ದಾರು ಒಂದು ಈಗ ನಮಗೆ ದುಡ್ಡಿನ ಸಮಸ್ಯೆ ಇದ್ದಾಗ ಯಾವ್ದಾರು ಮರಗಳು ಸೇಲ್ ಮಾಡಿದ್ರೆ ನಮಗೆ ದುಡ್ಡು ಆಗ್ತೇವೆ ಅಂತ ಉದ್ದೇಶಕ್ಕೋಸ್ಕರ ಎಲ್ಲಾನು ಸಮಗ್ರ ಕೃಷಿಯಾಗಿ ಮಾಡ್ಕೊಂಡಿದ್ವಿ. ಸುವರ್ಣಗಡ್ಡೆಯನ್ನು ಕೂಡ ಬೆಳೀತಾ ಇದ್ದೀನಿ ಅಂತ ಹೇಳಿದ್ರಿ, ಎಷ್ಟು ವರ್ಷದಿಂದ ಬೆಳೀತಾ ಇದ್ರಿ? ಸರ್ ಸುವರ್ಣಗಡ್ಡೆ ಇದೇ ಫಸ್ಟ್ ಟೈಮ್ ಹಾಕಿದ್ದೀನಿ. ಇಲ್ಲಿ ನಮ್ಮ ಪಕ್ಕ ತೋಟದವ್ರು ಒಬ್ರು ಹಾಕಿದ್ರು. ಸೊ ಅವ್ರು ನೋಡಿ ನಾನು ಈಗ ಅಡಿಕೆ ಮಧ್ಯದಲ್ಲಿ ಏನು ಅದಕ್ಕೇನು ಹೆಚ್ಚು ಕೆಲಸ ಇರಲ್ಲ. ಸೊ ಅಡಿಕೆ ಮಧ್ಯದಲ್ಲಿ 1 ಲೈನ್ 2 ಲೈನ್ ಆರಾಮಾಗಿ ಹಾಕ್ಬೋದು. 3 ಅಡಿ 3 ಅಡಿ ಅಂತರದಲ್ಲಿ ನಾವು ಸುವರ್ಣ ಗಿಡನ ಹಾಕ್ಬೋದು. ಮಾಮೂಲಿ ಶುಂಠಿ ಹಾಕೋ ಟೈಪೇ, ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಹಾಕಿದ್ರೆ ಅದು ಒಂದು ದಪ್ಪ ಗಡ್ಡೆಯಾಗಿ ಬೆಳೀತದೆ. ಸೊ ಕೆಜಿ 15-20 ರೂಪಾಯಿ ರೇಟ್ ಇದೆ. ಯಾವಾಗಲೂ ಒಂದು ಟೈಮ್ ಅದನ್ನು ಯಾವಾಗ ಬೇಕಾದ್ರೂ ಸೇಲ್ ಮಾಡ್ಬೋದು. ಒಂದು ವರ್ಷದವರೆಗೂ ಟೈಮ್ ಇರ್ತದೆ, ಯಾವಾಗ ಬೇಕಾದ್ರೂ ಸೇಲ್ ಮಾಡ್ಕೋಬಹುದು. ಎಷ್ಟು ಎಕರೆ ಪ್ರದೇಶಕ್ಕೆ ಹಾಕಿದಿರಿ? ಸರ್ ಅದನ್ನು 1 ಎಕರೆಗೆ ಹಾಕ್ಸಿದ್ರೆ, ಅಂದ್ರೆ ಬೇರೆದೊಂದು ಜಾಗ ಲೀಸ್ ಮಾಡಿ ಆ ಜಾಗದಲ್ಲಿ ನಾನು ಹಾಕಿ ಬೆಳೆದಿದ್ವಿ. ಇವಾಗ ಹೇಗಿರುತ್ತೆ ಸುವರ್ಣ ಗಡ್ಡೆಯ ಕೃಷಿ, ಯಾವ ಸಂದರ್ಭದಲ್ಲಿ ಅದನ್ನು ನಾಟಿ ಮಾಡಬೇಕು, ಹೇಗೆ ಮಾಡುವಂಥದ್ದು, ಅದ್ರ ಬಗ್ಗೆ ಒಂದಷ್ಟು ವಿವರವಾಗಿ ತಿಳಿಸ್ಕೊಡಿ. ಸರ್ ಅದೊಂದು ಗೆಡ್ಡೆ ಒಂದು 7-8-10 ಕೆಜಿವರೆಗೂ ಇರ್ತದೆ ಒಂದೊಂದು ಗೆಡ್ಡೆ. ಒಂದು ಗೆಡ್ಡೆನಲ್ಲಿ 2-3 ಕಣ್ಣು ಬರುತ್ತೆ. ಸೊ ಅದನ್ನು ನಾವು ಫೆಬ್ರವರಿ ತಿಂಗಳಲ್ಲಿ ಹೊಲ ಎಲ್ಲ ಉಳುಮೆ ಮಾಡಿ ನೀಟಾಗಿ 3 ಅಡಿ 3 ಅಡಿ ಅಂತರದಲ್ಲಿ ಲೈನ್ ಮಾಡಿ ಆ ಗೆಡ್ಡೆನ ಎಷ್ಟು ಕಣ್ಣು ಬಂದಿದೆ, ಒಂದೊಂದು ಗೆಡ್ಡೆಲಿ 3 ಕಣ್ಣು 4 ಕಣ್ಣು ಈ ಥರ ಬಂದಿರೋದು, ಅದನ್ನು ಕಟ್ ಮಾಡಿ ಅದನ್ನು ಆಳು ಹಾಕಂಗಿಲ್ಲ, ಮೇಲೇ ಹಾಕಿ ಮಣ್ಣು ಸ್ವಲ್ಪ ಹೈಟ್ ಮಾಡಿ ಹಾಕಬೇಕು. ಅದು ಮೊಳಕೆ ಬಂದ ಮೇಲೆ ಸ್ವಲ್ಪ ಹಳೆನೇ ಹಳೆಯೆಲ್ಲ ಕ್ಲೀನ್ ಮಾಡಿಸಿ ಮತ್ತೆ ಇನ್ನೊಂದು ಸಲ 2 ಸಲ ಮಣ್ಣು ಕೊಡಿಸ್ಬೇಕು ಅದಕ್ಕೆ. ಮತ್ತೆ ಗೊಬ್ಬರನೂ ಅಷ್ಟೇ, 2 ಟೈಮ್ ಗೊಬ್ಬರ ಕೊಡಬೇಕಾಗುತ್ತೆ. ಗೊಬ್ಬರ ಕೊಟ್ಟಾಗ ಮತ್ತೆ ಮಣ್ಣನ್ನು ಅಷ್ಟೇ, 2 ಟೈಮ್ ಕೊಟ್ಟಾಗ ಅದು ಗೆಡ್ಡೆ ತರ ಬೆಳೀತದೆ. ಒಂದು ವರ್ಷ ಟೈಮ್ ಇರ್ತದೆ, 1 ವರ್ಷದವರೆಗೂ ಬೆಳೀತದೆ ಅದು. ಒಂದು ಮಿನಿಮಮ್ ಒಂದು 7-8 ತಿಂಗಳು ಬೆಳೆದ್ಮೇಲೆ ಅದನ್ನ ಹಾರ್ವೆಸ್ಟ್ ಮಾಡ್ಕೊಡ್ಬೋದು. ಏರ್ಮಡಿ ಮಾಡ್ಕೊಂಡು ಹಾಕ್ಬೇಕು ಹೇಗೆ ಶುಂಠಿ ಹಾಕ್ದಾಗ? ಏರ್ಮುಡಿ ಏನು ಬೇಕಿಲ್ಲ, ಮಾಮೂಲಿ ಹೊಲದ ಟೈಪ್ ಒಂದು ಲೆವೆಲ್ ಮಾಡಿದಾಗ ಈಗ ಒಂದು ಲೈನ್ಗೆ ಒಂದು ಅರೆ ಥರ ಹೊಡ್ಕೋಬೇಕು, ಒಂದು ಲೈನ್ ಬೇಕು ಅದಕ್ಕೆ. ಅಲ್ಲಿ 3 ಅಡಿ 3 ಅಡಿ ಮಾಡಿ ಅದರ ಮೇಲೆ ಸ್ವಲ್ಪ ಗೆಡ್ಡೆನ ಇಟ್ಟು ಆಳವಾಗೇನು ಹಾಕಂತದಿಲ್ಲ, ಮೇಲೆ ಇಟ್ಟು ಅದ್ರ ಮೇಲೆ ಸ್ವಲ್ಪ ಹೈಟಾಗಿ ಮಣ್ಣು ಹಾಕಿದರೆ ಒಂದು 2 ಸಲ ಅದೇ ಮಣ್ಣು ಹಾಕಿದ್ರೆ ಸಾಕಾಗ್ತದೆ. ಮಣ್ಣು ಹಾಕದಷ್ಟು ಚೆನ್ನಾಗಿ ಬರುತ್ತೆ. ಹೌದು, ಮಣ್ಣು ಎಷ್ಟು ಹಾಕ್ತೀವಿ ಅದರಷ್ಟು ಗೆಡ್ಡೆ ದಪ್ಪ ಬರುತ್ತದೆ. ಅದಕ್ಕೆಲ್ಲ ಏನೆಲ್ಲ ಪೋಷಕಾಂಶಗಳನ್ನು ನೀಡಬೇಕು, ಯಾವ್ಯಾವ ಸಂದರ್ಭದಲ್ಲಿ ನೀಡ್ತೀರಿ? ಸರ್ ಅದಕ್ಕೆ ಹೆಚ್ಚು ಏನು ಗೊಬ್ಬರ ತಗೊಳಂತದೇನಿಲ್ಲ, 2 ಟೈಮ್ ತಗೊಳ್ತಾ ಹಾಕಿ ಒಂದು 2 ತಿಂಗಳು 1.5 ತಿಂಗಳೊಳಗೆ 1 ಸಲ ಗೊಬ್ಬರ ಹಾಕಿ ಮತ್ತೆ ಇನ್ನೊಂದು 2 ತಿಂಗಳಿಗೆ 1 ಸಲ ಗೊಬ್ಬರ ಹಾಕಿ ಸಾಕಾಗ್ತದೆ. ಸಾಮಾನ್ಯವಾಗಿ ಯಾವ ರೋಗ ಮತ್ತು ಕೀಟಗಳು ಬರುತ್ತೆ, ಬಂದಾಗ ಏನ್ ಸರ್, ಬಿತ್ತನೆ ಬೀಜ ಈಗ ಕಳಿಸ್ರಿಲ್ಲ 10 ರೂಪಾಯಿ 12 ರೂಪಾಯಿ ಕೆಜಿ ಇತ್ತು, ಈ ವರ್ಷ ಇನ್ನು ರೇಟ್ ಇನ್ನು 17-18 ರೂಪಾಯಿ ಇದೆ ಅಂತ ಹೇಳ್ತಾರೆ ಇವಾಗ. ಸೊ ಬಿತ್ತನೆ ಹಾಕೋ ಟೈಮಲ್ಲಿ ಎಷ್ಟಾಗುತ್ತೋ ನೋಡ್ಬೇಕಾಗುತ್ತೆ. ಈಗ ಫೆಬ್ರವರಿ ತಿಂಗಳಲ್ಲಿ ಅದನ್ನ ಬಿತ್ತನೆ ಮಾಡಿದ್ರೆ ಯಾವಾಗ ಕೊಯ್ಲಿಗೆ ಬರುತ್ತೆ? ಸರ್, ಈಗ ನವೆಂಬರ್ ಡಿಸೆಂಬರ್ಗೆ ಅದು ಹೆಚ್ಚು ಕಮ್ಮಿ ತೆಗಿಬಹುದು, 1 ವರ್ಷದವರೆಗೂ ಟೈಮ್ ಇರ್ತದೆ ಅದು. ಅದರಲ್ಲೂ ಇದು ಕಳೆ ನಿರ್ವಹಣೆ ಅದೆಲ್ಲ ಮಾಡ್ಬೇಕಾ ಹೇಗೆ? ಹೌದು, ಕಳೆ ನಿರ್ವಹಣೆ ಮಾಡಬೇಕಾಗುತ್ತೆ, ಕಳೆ ಎಲ್ಲ ತೆಗೆಸಬೇಕಾಗುತ್ತೆ. ಒಂದು 2-3 ಟೈಮ್ ತೆಗೆಸಿದ್ರೆ ಸಾಕಾಗುತ್ತೆ, ಅದಕ್ಕೆ ಹೆಚ್ಚು ಕಳೆ ಅದು ಯಾಕೆಂದ್ರೆ ಅದು ಬೆಳಿಬೇಕಲ್ಲೇ ಹರಡ್ಕೊಳತ್ತದು. ಅದು ಒಂದು 3-3 ಡಿಸ್ಟೆನ್ಸ್ ಹಾಕಿರ್ತೀವಲ್ಲ ಅಷ್ಟು ಜಾಗಕ್ಕೂ ಅವರ್ಸ್ಕೊಳತ್ತದು. ಹಂಗಾಗಿ ಒಂದು 2-3 ಸಲ ಕಳೆ ತೆಗೆದ್ರೆ ಆಮೇಲೆ ಕಳೆ ಅಷ್ಟು ಬರಲ್ಲ ಅದ್ರಲ್ಲಿ. ನಮ್ಮಲ್ಲಿ ಅದ್ರ ಬಳಕೆ ಬಹಳ ಕಡಿಮೆ ಅಲ್ವಾ? ಹೌದು, ನಮ್ಮಲ್ಲಿ ಕಡಿಮೆ, ಮಂಗಳೂರು ಕಾಸರಗೋಡು ಸೈಡ್ ಜಾಸ್ತಿ ತಿಂತಾರೆ ಅದು. ನಮ್ಮ ಸೈಡ್ ಅಷ್ಟಾಗಿ ಯಾರಿಗೂ ಗೊತ್ತಿಲ್ಲ ಸುವರ್ಣ ಗಿಡ ಅಂದ್ರೆ ಏನ್ ಗಿಡ ಅಂತಲೇ ಗೊತ್ತಿಲ್ಲ ಅದು. ಅದನ್ನ ಪಲ್ಯ ಚೆನ್ನಾಗಿರುತ್ತೆ, ಪಲ್ಯ ಎಲ್ಲ ಮಾಡಬಹುದು. ಎಲ್ಲಿ ಮಾರಾಟ ಮಾಡುವಂಥದ್ದು ಅದನ್ನ? ಸರ್, ಹಾಸನಲ್ಲೂ ಮಾಡಬಹುದು, ಹೆಚ್ಚಿತ್ತು ಅಂದ್ರೆ ಅದೇ ಮಂಗಳೂರು ತಗೊಂಡ್ ಹೋದ್ರೆ ಅಲ್ಲಿ ಮಾರ್ಕೆಟಿಂಗ್ ಆಗುತ್ತೆ. ಏನು ಸಾಮಾನ್ಯವಾಗಿ ಬೆಲೆ ಇರುತ್ತೆ ಅದಕ್ಕೆ? ಸರ್, ಇವಾಗ ಅದೇ 16-17 ರೂಪಾಯಿ ಇವಾಗಿದೆ. ಯಾವಾಗ್ಲೂ ಅಷ್ಟೇ ಬೆಲೆ ಇರುತ್ತೆ ಅಥವಾ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ? ಹೆಚ್ಚು ಕಡಿಮೆ ಆಗುತ್ತೆ, 20 ರೂಪಾಯಿ 25 ರೂಪಾಯಿವರೆಗೂ ಹೋಗಿರೋದಿದೆ. ರೇಷ್ಮೆ ಕೃಷಿಯನ್ನ ಹೆಚ್ಚು ಇಷ್ಟಪಡ್ತಾ ಇದ್ದಂತವ್ರು ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇರ್ತಕ್ಕಂಥವ್ರು ಸುವರ್ಣಗಡ್ಡೆಯನ್ನು ಕೂಡ ಬೆಳಿಬೇಕು ಅಂತ ಹೇಳಿ ಯಾಕೆ ಅನಿಸ್ತು? ಸರ್, ಎಲ್ಲ ಪಾರ್ಟ್ ಟೈಮ್ ಜಾಬ್ ಇದ್ದಂಗೆ ಅಂತಾರ, ನನಗೇನು ಅದನ್ನ ಮಾಡ್ಲೇಬೇಕು ಅಂತ ಇಲ್ಲ. ಆದ್ರೆ ರೇಷ್ಮೆ ಕೃಷಿನೇ ಅಂತೂ ಬಿಡಲ್ಲ, ನಾನು ಮಾಡ್ತಾನೆ ಇರ್ತೀವಿ, ಕಂಟಿನ್ಯೂ ಅದನ್ನು ಮುಂದುವರಿಸ್ತಾನೆ ಇರ್ತೀವಿ. ಆದ್ರೆ ಬೇರೆ ಲೀಸ್ ಮಾಡಿದಾಗ ಆ ಜಾಗ ಏನಾರು ಒಂದು ಬೆಳಿಬೇಕು ನನ್ನ ಆಸಕ್ತಿ ಇರೋದ್ರಿಂದ ಅದನ್ನು ಮಾಡೋಣ. ಇನ್ನು ಕೆಳಗಡೆ ಒಂದು ತೋಟ ನಮ್ಮ ತೋಟದಲ್ಲೇ ಹೊಸ ಹೊಸದಾಗಿ ಸೇಬ್ ಗಿಡ ಹಾಕ್ಬೇಕು ಅಂತ ನನ್ನ ಪ್ಲಾನ್ ಇದೆ. ಅದನ್ನ ಹಾಕಿ ಸಕ್ಸಸ್ ಆಗುತ್ತೋ ಫೇಲ್ಯೂರ್ ಆಗುತ್ತೋ ಗೊತ್ತಿಲ್ಲ. ಒಟ್ಟು ನಾನು ಯಾಕೆ ಯೂಟ್ಯೂಬ್ ಅಲ್ಲಿ ನೋಡಿದ್ದೀನಿ, ಚಿತ್ರದುರ್ಗದಲ್ಲಿ ಬೆಳೆದವ್ರೆ, ತುಮಕೂರಲ್ಲಿ ಬೆಳೆದವ್ರೆ. ಸೊ ಅವರೆಲ್ಲ ಮಾಡಿದಾಗ ನಾನು ಯಾಕೆ ಮಾಡಬಾರ್ದು? ಈಗ ನಮ್ಮಲ್ಲಿ ಫಸ್ಟ್ ಶುಂಠಿ ಬರುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸೊ ಇವಾಗ ನೋಡಿ ಎಲ್ಲರೂ ಶುಂಠಿ ಬೆಳೀತಾರೆ. ಹಂಗಾಗಿ ಇದನ್ನು ಅಷ್ಟೇ, ನಮ್ಮಲ್ಲಿ ಬರುತ್ತೆ ಇಲ್ವಾ ಅಂತ ಗೊತ್ತಿಲ್ಲ, ನೋಡೋಣ ಸಕ್ಸಸ್ ಮಾಡೋಣ, ಸರ್ ಹಾಕಿ ನೋಡೋಣ, ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ಆಮೇಲೆ ನೋಡೋಣ. ಈ ತರ ನಾನು ಬೇರೆ ಜಾಗ ಸಿಕ್ಕಿ ಲೀಸ್ ಮಾಡಿ ಇನ್ನು ಬೇರೆ ಬೇರೆ ಕೃಷಿ ಮಾಡ್ಬೇಕಂತಲೂ ನನ್ನ ಆಸಕ್ತಿ ಇದೆ. ಇದೆಲ್ಲದರ ಜೊತೆಗೆ ಒಂದಷ್ಟು ತರಕಾರಿ ಬೆಳೆಗಳನ್ನು ಕೂಡ ಮಾಡ್ತೀರಾ. ಸಾಮಾನ್ಯವಾಗಿ ಯಾವ್ಯಾವ ತರಕಾರಿಯನ್ನ ಬೆಳಿತೀರಾ, ಹೇಗೆ ಮಾರಾಟವನ್ನ ಮಾಡ್ತೀರಾ, ಇದರಿಂದ ಏನೆಲ್ಲ ಅನುಕೂಲಗಳು ಆಗಿದ್ವು ನಿಮಗೆ? ಕಾಳುಗಳು ಹಾಕೋದ್ರಿಂದ ಭೂಮಿಗೆ ಸ್ವಲ್ಪ ಫಲವತ್ತತೆ ಜಾಸ್ತಿ ಆಗಿದೆ, ಗೊಬ್ಬರ ಜಾಸ್ತಿ ಆಗೋದ್ರಿಂದ ಮಾರಾಟ ಮಾಡೋದಕ್ಕಿಂತ ಹೆಚ್ಚಾಗಿ ಅದರಲ್ಲಿ ನನಗೆ ಗೊಬ್ಬರ ಹಾಕಬೇಕು. ಆ ಉದ್ದೇಶಕ್ಕೆ ಈಗ ದ್ವಿದಳ ಧಾನ್ಯಗಳು ಬೆಳೆದಷ್ಟು ನಮಗೆ ಭೂಮಿಗೆ ಗೊಬ್ಬರಗಳು ಸಿಗುತ್ತೆ. ನಮಗೆ ರೇಟ್ ಸಿಗೋದು ಸ್ವಲ್ಪ ಅಷ್ಟಕ್ಕೆ ಕಡಿಮೆ. ನಾನು ಬೆಳೆದಿದ್ದೀನಿ, ಈಗ ಬೀನ್ಸ್ ಬೆಳೆದಿದ್ದೀನಿ, ಅದರಲ್ಲಿ ಅಲಸಂದೆ ಬೆಳೆದಿದ್ದೀನಿ, ಅವರೆಕಾಳು ಬೆಳೆದಿದ್ದೀನಿ, ಆ ಥರದ ಕಾಳುಗಳೆಲ್ಲ ಬೆಳೆದಿದ್ದೀನಿ. ಮತ್ತೆ ಹುಚ್ಚಳ್ಳು ಬೆಳಿಬೇಕು ಅಂತ ನನಗೆ ಆಸೆ ಇದೆ. ಯಾಕೆ ಹುಚ್ಚಳ್ಳು ಬೆಳಿಬೇಕು? ನಾವು ಹಿಂದೆ ನಾವು 2001-2002 ನಮ್ಮ ಮನೆಗೆ ನಾವು ಎಣ್ಣೆ ತಂದಿದ್ದೆ ತರ್ತಾನೆ ಇರಲಿಲ್ಲ ಅವಾಗೆಲ್ಲ. ನಾವು ಫಸ್ಟ್ ಹೆಚ್ಚು ಕಮ್ಮಿ 2004 ನಾವು ಎಣ್ಣೆ ತಂದಿಲ್ಲ. ನಾವು ಸಾಕಷ್ಟು ಹುಚ್ಚಳ್ಳು ಬೆಳೆದಿದ್ದು ವರ್ಷ ಪೂರ್ತಿ ಹುಚ್ಚಳೆಣ್ಣೆ ತಿಂದಿದ್ದು. ನನಗೆ ಇವಾಗಲೂ ಅನಿಸ್ತದೆ ಯಾಕೆ ನಾವು ಹುಚ್ಚಳ್ಳು ಬೆಳಿಬಾರ್ದು. ಆ ಹುಚ್ಚಳ್ಳು ಕೆಜಿ 500-600 ರೂಪಾಯಿ ಇದೆ, ನನಗೆ ಬೇರೆ ಕಡೆ ಜಾಗ ಸಿಕ್ಕಿದ್ರೆ ಅದನ್ನು ಲೀಸ್ ಮಾಡಿ ಅದ್ರ ಜೊತೆ ನಾವು ಅಷ್ಟು ಹುಚ್ಚಳ್ಳು ಬೆಳಿಬೇಕು ಆಸೆ ನನಗಿದೆ ಇವಾಗಲೂ. ಕೃಷಿಗೆ ಸಂಬಂಧಪಟ್ಟಾಗೆ ಮುಂದಿನ ದಿವಸಗಳಲ್ಲಿ ಇನ್ನು ಏನೇನು ಮಾಡಬೇಕು ಅನ್ನೋ ಆಲೋಚನೆ ಇದೆ? ಸರ್, ಈ ಕಾಳುಗಳಲ್ಲಿ ಹಿಂದೆ ಏನೇನು ಬೆಳೆದಿದ್ದು, ಹೆಸರು ಕಾಳು ಈ ತರದವು, ಉದ್ದು ಈ ತರದವೆಲ್ಲ ನಾನು ಬೆಳಿಬೇಕು ಅಂತ ಆಸೆ ಇದೆ. ನನಗೆ ಒಟ್ಟು ಜಾಗ ಸಿಕ್ಕಿದ್ರೆ ನಾನು ಇವಾಗಲೂ ಹೇಳ್ತೀನಿ, ಬೇರೆ ಕಡೆ ಎಲ್ಲ ಜಾಗ ಸಿಕ್ಕಿದ್ರೆ ಲೀಸ್ ಮಾಡಿ ನಾನಂತೂ ಬೆಳಿಬೇಕು ಅಂತ ಆಸೆ ಇದೆ, ನಾನು ಮಾಡೇ ಮಾಡ್ಬೇಕು ಅಂತ. ಒಳ್ಳೇದು ಮಂಜುನಾಥ್ ಅವರೇ, ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ. ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡುವಂಥದ್ದು? ನನ್ನ ನಂಬರ್ 9448-94880. ಇನ್ನೊಂದು ಸಾರಿ ಹೇಳಿ. 9448-94880. ಒಳ್ಳೇದು ಮಂಜುನಾಥ್ ಅವರೇ, ಈ ಒಂದು ಅಡಿಕೆ ಬೆಳೆಯಲ್ಲಿ ಅಂತರ್ಬೆಳೆಯಾಗಿ ಹೇಗೆ ಹಿಪ್ಪುನೇರಳೆ ಬೆಳೆಯನ್ನ ಬೆಳೆದುಕೊಳ್ತಾ ಇದ್ದೀರಾ ಅನ್ನುವಂತಹ ವಿಚಾರಗಳನ್ನ ವಿವರವಾಗಿ ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಹಿಪ್ಪುನೇರಳೆ, ಈ ಕುರಿತು ಆಲೂರು ತಾಲೂಕು ಮಡಗೆರೆ ಗ್ರಾಮದ ಪ್ರಗತಿಪರ ಕೃಷಿಕ ಎನ್ಎಚ್ ಮಂಜುನಾಥ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ, ಬಿಕ್ರಿ, ಖರೀದ್, ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ. ನಾಕ್ ಮುಹ್ ಕೋ ಮಾಸ್ಕ್ ಗಮ್ಛೆ ಯಾ ಕಪಡೆ ಸೆ ಢಕ್ ಕರ್ ರಖೆ. ಆಂಖ್ ಕಾನ್ ನಾಕ್ ಮುಹ್ ನಾ ಛುವೆ. ಆಪಸ್ ಮೇ ದೋ ಗಜ್ ಕಿ ದೂರಿ ಬನಾಯೆ ರಖೆ. मास्क और दो गज की दूरी के मंत्र को अभी हमें छोड़ना नहीं है. फसलों की बुवाई एवं कटाई करते समय आपस में कम से कम 2 गज की दूरी बनाए रखें. फसल की कटाई करने के बाद छोटे छोटे ढेरों में इकट्ठा करें. कृषि के औजारों की समय समय पर सफाई करें. एक दूसरे के साथ औजारों की अदला बदली न करें. श्रमिकों के शौचालयों और हाथ धोने की जगह की ठीक से सफाई जरूरी है. बुआई, कटाई एवं मड़ाई के दौरान इस बात का ध्यान रखें कि इन स्थानों के आसपास कोई थूके नहीं. कंबाइन, हार्वेस्टर, थ्रेशर, जुताई और बुआई की मशीनों को इस्तेमाल से पहले साफ करें.

ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಈಗ ಸಮಯ ಸರಿಯಾಗಿ 6:03. ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ ಹಾಗೂ ನಾಳೆ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ಗಾನಾಂತರಂಗ, ಜನಪ್ರಿಯ ಹಾಡುಗಳ ಹಿಂದಿನ ರೋಚಕ ಕಥೆ, ಪ್ರಸ್ತುತಿ ಎಂ ಶಿವಕುಮಾರ್. 6:51 ಗಾನಯಾನ, ರಾತ್ರಿ 9:00 ಯುವವಾಣಿ, ಇದರಲ್ಲಿ ಯುವ ಹಿನ್ನೆಲೆ ಗಾಯಕ ಪಿವಿ ಸ್ಪರ್ಶ್ ಅವರ ಪರಿಚಯ, ಸಂದರ್ಶಕರು ಎನ್ ನಿರ್ಮಲಾ. 9:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟೀಯ ಸಂಗೀತ ಕಾರ್ಯಕ್ರಮ. ಇನ್ನು ನಾಳಿನ ಪ್ರಸಾರದಲ್ಲಿ ನಾಳೆ ಬೆಳಿಗ್ಗೆ 6:05 ಚಿಂತನ, ಡಾಕ್ಟರ್ ಕೃಷ್ಣಮೂರ್ತಿ ಹನೂರು ಅವರಿಂದ. 6:20 ಬೆಂಗಳೂರು ಕೇಂದ್ರದಿಂದ ಶುಭೋದಯ ಕರ್ನಾಟಕ. 6:40 ಹಾಗೂ 7:15 ಭಾವಗೀತೆಗಳ ಕಾರ್ಯಕ್ರಮ. 6:00 ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ. 7:50 ಸವಿಗಾನ. 9:00 ನಮ್ಮ ನಿಲಯದಿಂದ ಹೇಮಕೂಟ, ಕೇಳುಗರ ಕೋರಿಕೆಯ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ ನಾನತ್ವ ತರುವುದು ಕೇಡು. ವಿಷಯ ಮತ್ತೊಮ್ಮೆ ನಾನತ್ವ ತರುವುದು ಕೇಡು. 9:30 ಬೆಂಗಳೂರು